ಪೀಡೆನಾಶಕ ಅವಶೇಷ ಹಾಗೂ ಆಹಾರ ಗುಣವಿಶ್ಲೇಷಣೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ್ ಎಂ ನಾಯಕ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಏನಿದು ಸರ್, ಆಹಾರದ ಗುಣಮಟ್ಟ ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಅಂತಂತಾರೆ. ನಾವು ಉಪಯೋಗಿಸುವಂತಹ ಒಂದು ಆಹಾರ ಗುಣಮಟ್ಟದ್ದಾಗಿರಬೇಕು, ಕ್ವಾಲಿಟಿ ಆಗಿರಬೇಕು ಅಂತ ಹೇಳ್ತಾರೆ. ಏನಿದು ಗುಣಮಟ್ಟ ಆಹಾರ, ಯಾವ ರೀತಿಯಾಗಿ ಆಹಾರ ಇರಬೇಕು ಅಂತ ಹೇಳ್ತೀರಿ ಮೊದಲನೇದಾಗಿ? ಆಹಾರ ಅಂತ ತೆಗೆದುಕೊಂಡ್ರೆ ಆಹಾರ ಎಲ್ಲರಿಗೂ ತಿಳಿದುವಂಥದ್ದೇ. ಈಗ ಮಾನವನ ಬೆಳವಣಿಗೆಗೆ ಅತ್ಯವಶ್ಯಕವಾದದ್ದು ಆಹಾರ. ಆದರೆ ಏನಾಗಿದೆ, ಇಂದಿನ ದಿನಗಳಲ್ಲಿ ನಾವು ತಿನ್ನೋ ಆಹಾರದಲ್ಲೇ ಕಲಬೆರಕೆ, ಆಹಾರ ವಿಷಪೂರಿತವಾಗಿದೆ. ಆದ್ದರಿಂದ ಹಲವಾರು ರೋಗಗಳಿಗೆ ಮಾನವ ತುತ್ತಾಗ್ತಾ ಇದ್ದಾನೆ. ಇದರಿಂದ ಏನಂತೀವಿ ನಾವು, ಫುಡ್ ಕಂಟಾಮಿನೇಷನ್ ಅಂತ ಏನು ಹೇಳ್ತೀವಿ, ವಿಷಪೂರಿತವಾಗ್ತಾ ಇದೆ ದಿನದಿಂದ ದಿನಕ್ಕೆ. ಈ ವಿಷಪೂರಿತ ಆಹಾರದಲ್ಲಿ ಹೆಚ್ಚು ಆಗ್ತಾ ಇದೆ. ಇದಕ್ಕೆ ಏನು ಕಾರಣ? ಅದಕ್ಕಿಂತ ಮುಂಚೆ ಆಹಾರದಲ್ಲಿ ಯಾವ್ಯಾವ ಥರದ ಪೋಷಕಾಂಶಗಳಿವೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಎಲ್ಲರಿಗೂ ಗುರುತಿದಂತೆ ಆಹಾರ ಅನ್ನೋದ ಬರುವಂಥ ಸಾಮಾನ್ಯ ಅಂಶಗಳು ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಕೊಬ್ಬಿನಂಶ, ಏನು ಫ್ಯಾಟ್ ಅಂತ ಹೇಳ್ತೀವಿ ನಾವು, ಅದು ಬಿಟ್ಟು ಫೈಬರ್ ಕಂಟೆಂಟ್ ಅಂದರೆ ನಾರಿನಂಶ, ಅದು ಬಿಟ್ಟು ತೇವಾಂಶ, ಮತ್ತೆ ಬೂದಿ ಅಂದ್ರೆ ಟೋಟಲ್ ಮಿನರಲ್ಸ್. ಇವು ಅಷ್ಟು ನಾವು ಪ್ರಾಕ್ಸಿಮೇಟ್ ಕಂಪೋಸಿಷನ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಕ್ರೂಢೀಕೃತ ಯಾವುದೇ ಒಂದು ಆಹಾರ ತಗೊಂಡ್ರು ಅದರಲ್ಲಿ ಹೆಚ್ಚಿನ ಆಗಿ ಪ್ರತಿಶತ 98-99% ಪ್ರತಿಶತ ಅಂತ ಏನು ಹೇಳ್ತಿರೋ ನೀವು, ಆಲ್ಮೋಸ್ಟ್ ಇದೇ ಇರುತ್ತೆ. ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟು, ಫೈಬರು ಅದೇ ಇರುತ್ತೆ. ಸೊ ಇನ್ನು 1% ಅಥವಾ 2-1% ಕೆಳಗಷ್ಟು ಜೀವಸತ್ವಗಳು ಅಥವಾ ಅಮಿನೋ ಆಸಿಡ್ಸ್ಗಳು, ಅಮಿನೋ ಆಮ್ಲ ಅಂತ ಏನು ಹೇಳ್ತೀರೋ ನೀವು, ಅಥವಾ ಯಾವುದಾದ್ರೂ ಬಯೋಆಕ್ಟಿವ್ ಕಾಂಪೌಂಡ್ಸ್, ಫ್ಲೇವನಾಯ್ಡ್ಸು, ಹೀಗೆಲ್ಲ ಇಂಥವು 1% ಅಷ್ಟೇ ಇರ್ತದೆ. ಇವು 1% ಅಷ್ಟು ಕಡಿಮೆ ಇದ್ದರೂ ಇವು ಮಾನವನ ಆರೋಗ್ಯದಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತದೆ. ಇದನ್ನೆಲ್ಲ ನಾವು ಪ್ರಾಕ್ಸಿಮೇಟ್ ಕಂಪೋಸಿಷನ್ ಅಂತ ಹೇಳ್ತೀವಿ. ಯಾವುದೇ ಒಂದು ಆಹಾರ, ಈ ಫಾರ್ ಎಕ್ಸಾಂಪಲ್ ಆಹಾರ ಪದಾರ್ಥನ ನೀವು ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಬೇಕಂದಾಗ, ಅಕಾರ್ಡಿಂಗ್ ಟು ಫುಡ್ ಲೇಬಲಿಂಗ್ ಆ್ಯಕ್ಟ್, ಆ ಆಹಾರ ಪದಾರ್ಥದಲ್ಲಿ ಏನೇನಿದೆ ಅನ್ನೋದನ್ನ ಆ ಲೇಬಲ್ಲಲ್ಲಿ ಮೆನ್ಷನ್ ಮಾಡಲೇಬೇಕಾಗಿತ್ತು. ಹೌದು, ಏನೇನು ಅಂಶಗಳು ಅದರಲ್ಲಿ ಒಳಗೊಂಡಿರ್ತದೆ ಅಂತ. ಹೌದು, ಎಷ್ಟಿದೆ, ಯಾವ ಅಂಶ ಇದೆ ಅನ್ನೋದನ್ನ ಲೇಬಲಿಂಗ್ ಅಲ್ಲಿ ನೀವು ಪ್ರಕಟ ಮಾಡಲೇಬೇಕಾಗ್ತದೆ. ಅಂತಹದ್ರಲ್ಲಿ ಆಹಾರ ಗುಣವಿಶ್ಲೇಷಣೆ ಮಹತ್ವ ಬಹಳ ಮುಖ್ಯವಾಗಿರ್ತದೆ. ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ನೀವು ಪ್ರಯೋಗಾಲಯದಲ್ಲಿ ವಿಶ್ಲೇಷಿಸಿದಾಗ ಮಾತ್ರ ಅದರಲ್ಲಿ ಎಷ್ಟು ಪ್ರೋಟೀನ್ ಅಂಶ ಇದೆ, ಅದರಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಅಂಶ ಇದೆ, ಅದರಲ್ಲಿ ಎಷ್ಟು ಕೊಬ್ಬಿನ ಅಂಶ ಇದೆ, ಕೊಬ್ಬಿನ ಅಂಶ ತಗೊಂಡ್ರೆ ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ಫ್ಯಾಟು, ಅಥವಾ ನೀವು ಈಗ ಹೇಳ್ತೇವೆ ಎಲ್ಲ ಸಿರಿಧಾನ್ಯಗಳನ್ನು ಬಳಸಿ, ಸಿರಿಧಾನ್ಯಗಳಲ್ಲಿ ಫೈಬರ್ ರಿಚ್ ಕಂಟೆಂಟ್ ಹೆಚ್ಚಿರುತ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಅದರಿಂದ ನಿಮ್ಗೇನು ಆಹಾರದಲ್ಲಿ ಎಸ್ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗ್ತಾ ಹೋಗ್ತದೆ ಬ್ಲಡ್ಡಲ್ಲಿ, ಅದೆಲ್ಲ ಹೌದು ಕರೆಕ್ಟ್. ಆದರೆ ಎಷ್ಟಿದೆ ನಾರಿನಂಶ, ಫೈಬರ್ ರಿಚ್ ಫುಡ್ಸ್ ಯಾವುದು ಅಂತನ್ನೆಲ್ಲ ತಿಳ್ಕೊಳ್ಬೇಕಾಗ್ತದೆ ಅಂದರೆ ಅಂತಹ ಆಹಾರ ಪದಾರ್ಥಗಳನ್ನು ಪ್ರಯೋಗಾಲಯದಲ್ಲಿ ಗುಣವಿಶ್ಲೇಷಣೆ ಮಾಡಬೇಕಾಗ್ತದೆ. ಹಾಗಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸ್ಥಾಪನೆಯಾದಂಥ ಈ ಪೀಡೆನಾಶಕ ಅವಶೇಷ ಹಾಗೂ ಆಹಾರ ಗುಣವಿಶ್ಲೇಷಣಾ ಪ್ರಯೋಗಾಲಯದಲ್ಲಿ ಇಂತಹ ಪದಾರ್ಥಗಳನ್ನು ಅವಶ್ಲೇಷಣೆ ಮಾಡಲಿಕ್ಕೆ ಹಲವಾರು ತರಹದ ವೆಲ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಪ್ರೋಟೀನಿಗೆ ಜಲ್ದಾಲ್ ಯೂನಿಟ್ ಅಂತ ಹೇಳ್ಬಿಟ್ಟು, ಕೊಬ್ಬಿನ ಅಂಶ ಕಂಡುಹಿಡಿಯಲಿಕ್ಕೆ ಸಾಕ್ಸ್ಲೇಟ್ ಅಪ್ಯಾರಟಸ್ ಅಂತ ಹೇಳ್ಬಿಟ್ಟು, ಹಾಗೂ ಫೈಬರ್ ಅಂಶ ಎಷ್ಟಿದೆ ಅಂತ ಕಂಡುಹಿಡಲಿಕ್ಕೆ ಫೈಬರ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ಅಂತ ಹೇಳಿ, ಇವನ್ನ ತೇವಾಂಶ ಕಂಡುಹಿಡಿಯಲಿಕ್ಕೆ, ಅದು ತೇವಾಂಶನೂ ಆಹಾರದಲ್ಲಿ ಬಹಳ ಮುಖ್ಯ. ತೇವಾಂಶ ಎಷ್ಟಿದೆ, ಮಾಯಿಶ್ಚರ್ ಕಂಟೆಂಟ್ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆ ಹಾಟ್ ಏರ್ ಓವನ್ ಮೆಥಡ್ ಅಂತ ಉಪಯೋಗಿಸ್ಬಿಟ್ಟು ತೇವಾಂಶನ ಕಂಡುಹಿಡಿತೀವಿ. ಆಮೇಲೆ ನಿಮಗೆ ಮಿನರಲ್ಸ್, ಟೋಟಲ್ ಎಷ್ಟು ಮಿನರಲ್ಸ್ ಇದೆ, ಮಫಲ್ ಫರ್ನೇಸ್ ಅನ್ನೋ ಉಪಕರಣನ ಬಳಸಿಬಿಟ್ಟು ಎಷ್ಟು ಆ್ಯಶ್ ಕಂಟೆಂಟ್, ಬೂದಿ ಅಂಶ ಎಷ್ಟಿದೆ ಅಥವಾ ಟೋಟಲ್ ಮಿನರಲ್ಸ್ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಿತೀವಿ. ಅಂತಂದರೆ ಒಂದು ಆಹಾರದಲ್ಲಿ ಏನೇನು ಅಂಶಗಳಿದ್ದಾವೆ ಎಂಬುದನ್ನು ಈ ಒಂದು ಗುಣವಿಶ್ಲೇಷಣೆ ಪ್ರಯೋಗಾಲಯದಲ್ಲಿ ಒಳಪಟ್ಟಾಗ ಅದರ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಆ ರಿಸಲ್ಟ್ ಗುರ್ತಾದ ನಂತರ ನೀವು ಆಹಾರದಲ್ಲಿ ಇಷ್ಟಿದೆ ಅಂತ ಪ್ರಕಟಣೆ ಮಾಡಬಹುದು. ಈಗ ಪೋಷಕಾಂಶಗಳು, ಈಗ ನಾವು ಹೇಳಿದಂಗೆ ಫ್ಯಾಟು, ಪ್ರೋಟೀನ್ಸ್, ಮಿನರಲ್ಸ್, ಇವೆಲ್ಲವುಗಳು ಕೂಡ ಒಳಗೊಂಡಿರಬೇಕು ಆಹಾರದಲ್ಲಿ. ಆಹಾರದಲ್ಲಿ ಒಳಗೊಂಡಿರಬೇಕು. ಒಳಗೊಂಡಿದೆ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ಮುಖ್ಯ ಇರ್ತದೆ. ಅದು ಇಷ್ಟು ಪ್ರಮಾಣದಲ್ಲಿ ಇದೆ ಅಂತ ಆಹಾರ ವಿಶ್ಲೇಷಣೆ, ಗುಣ ವಿಶ್ಲೇಷಣೆ ಮಾಡಿದಾಗ ಗುರುತಾಗ್ತದೆ. ಒಂದು ಲೇಬಲ್ ಅಲ್ಲಿ ಯಾವುದೇ ಒಂದು ನಾವು ಉತ್ಪಾದನೆ ತೆಗೆದುಕೊಂಡಾಗ ಒಂದು ಬಾಟ್ಲಿಯಲ್ಲಿ ಇಷ್ಟಿದೆ ಇಷ್ಟಿದೆ ಇಷ್ಟು ಗ್ರಾಮ್ ಇಷ್ಟು ಗ್ರಾಮ್ ಅಂತ ಬರೆದಿರ್ತಾರೆ. ಅದನ್ನು ಗಮನಿಸಬೇಕು. ಎಸ್, ಡೆಫಿನೆಟ್ಲಿ. ಈಗ ಮುಖ್ಯವಾಗಿ ಈ ಒಂದು ಪೋಷಕಾಂಶಗಳನ್ನು ಎಷ್ಟು ಪ್ರಮಾಣದಲ್ಲಿ ಇರಬೇಕಂತ ಹೇಳ್ತೀರಿ ಒಂದು ಆರೋಗ್ಯಕರವಾದಂತಹ ಒಂದು ಜೀವನಕ್ಕೆ ದೈನಂದಿನ ಆಹಾರದಲ್ಲಿ? ಹಾಗೆ ನಾವು ಆಹಾರ ವಿಧಾನ ನೋಡ್ತಾ ಹೋದ್ರೆ ಪ್ರೋಟೀನ್ ರಿಚ್ ಫುಡ್ಸ್ ಅಥವಾ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಸ್ ಅಥವಾ ಫ್ಯಾಟ್ ರಿಚ್ ಫುಡ್ಸ್, ಹೀಗೆ ನಾವು ಪ್ರತಿಗಣನೆ ತಗೊಂಡಾಗ, ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಪಲ್ಸಸ್, ನಾವೇನು ದ್ವಿದಳ ಧಾನ್ಯ ಅಂತ ಹೇಳ್ತೀವಿ, ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿರುತ್ತದೆ, ಆಲ್ಮೋಸ್ಟ್ 20-22% ಪ್ರೋಟೀನ್ ಅಂಶ ಇರ್ತದೆ. ಅದೇ ಸೀರಿಯಲ್ಸ್ ತಗೊಂಡ್ರೆ ಅದರಲ್ಲಿ ಪ್ರೋಟೀನ್ ಅಂಶ ನಿಮಗೆ ದ್ವಿದಳ ಧಾನ್ಯಕ್ಕಿಂತ, ಅಂದರೆ ಏಕದಳ ಧಾನ್ಯದಲ್ಲಿ ಪ್ರೋಟೀನ್ ಅಂಶ ಸ್ವಲ್ಪ ಕಡಿಮೆ ಇರ್ತದೆ, ಆದರೆ ಕಾರ್ಬೋಹೈಡ್ರೇಟು ಏಕದಳ ಧಾನ್ಯದಲ್ಲಿ ಹೆಚ್ಚಿರ್ತದೆ. ಏಕದಳ ಧಾನ್ಯ ಅಂದರೆ ಭತ್ತ, ರಾಗಿ, ಗೋಧಿ, ಜೋಳ ಅಂತ ಏನು ಹೇಳ್ತೀವಿ ನಾವು, ಇವೆಲ್ಲ ಏಕದಳ ಧಾನ್ಯ, ಇವು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಸ್. ಅದಾಗೆ ದ್ವಿದಳ ಧಾನ್ಯಗಳು, ಈಗ ನಾವು ತೊಗರಿ, ಉದ್ದಿನ ಬೇಳೆ ಎಲ್ಲ ಏನು ಮಾಡ್ತೀವಲ್ಲ, ಅದನ್ನೆಲ್ಲ ಪ್ರೋಟೀನ್ ರಿಚ್ ಆಗಿರುತ್ತೆ. ಅದೇ ಬಿಟ್ಟು ನೀವು ಸೋಯಾಬೀನ್ ತೊಗೊಂಡ್ರು ಅದರಲ್ಲೂ ಪ್ರೋಟೀನ್ ಅಂಶ ಹೆಚ್ಚಿರುತ್ತೆ. ಅಷ್ಟೇ ಬಿಟ್ಟು ನೀವು ಯಾವುದು ಹಾಲು, ಮೀನಿನ ಮಾಂಸ ಅಥವಾ ಏನು ನಾವು ನಾನ್ ವೆಜ್ ಐಟಮ್ಸ್ ಹೇಳ್ತೀವಿ, ಇದು ಮೊಟ್ಟೆ, ಇದರಲ್ಲೆಲ್ಲ ಸ್ವಲ್ಪ ಪ್ರೋಟೀನ್ ಅಂಶ ಹೆಚ್ಚಿರುತ್ತೆ. ಹಾಗೆ ಸಿರಿಧಾನ್ಯ ತೊಗೊಂಡ್ರೆ ಇದರಲ್ಲಿ ನಾರಿನಂಶ ಹೆಚ್ಚಿರುತ್ತೆ. ನಾನು ಆಗಲೇ ಹೇಳಿದೆ, ನಾರಿನಂಶ ಹೆಚ್ಚಿರೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಇದು ಆರೋಗ್ಯಕ್ಕೆ ಒಳ್ಳೆ ಪರಿಣಾಮ ಬೀರ್ತದೆ ಅಂತೇಳಿ. ಹಾಗಾಗಿ ಇಂದಿನ ದಿನಗಳಲ್ಲಿ ಸಿರಿಧಾನ್ಯಗಳ ಬಗ್ಗೆ ಮಹತ್ವವನ್ನು ಹೆಚ್ಚಾಗಿ ಕೊಡ್ತಾ ಇದ್ದಾರೆ, ಇದು ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮವನ್ನು ಕೂಡ ಬೀರುತ್ತೆ. ಇಷ್ಟು, ಇದು ಆಹಾರ ಗುಣವಿಶ್ಲೇಷಣೆ ಒಂದು ಭಾಗ ಸರ್. ಆಮೇಲೆ ಇನ್ನೊಂದು ಭಾಗಕ್ಕೆ ಬಂದ್ರೆ ಆಹಾರ ವಿಷಪೂರಿತ ಹೇಗಾಗ್ತಾ ಇದೆ, ಅದು ಮುಖ್ಯ. ಅದನ್ನು ನಾವು ಗುಣವಿಶ್ಲೇಷಣೆ ಮಾಡಲಿಕ್ಕೆ ಇಂತಹ ಪ್ರಯೋಗಾಲಯದಲ್ಲಿ ಆಹಾರನ ವಿಶ್ಲೇಷಣೆ ಮಾಡಿದಾಗ ನಮಗೆ ಆಹಾರದಲ್ಲಿ ಎಷ್ಟು ಪಾಯ್ಸನಸ್ ಮಟೀರಿಯಲ್ ಇದೆ, ಎಷ್ಟು ವಿಷಪೂರಿತ ಅಂಶ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾವು ತಗೊಂಡ್ರೆ ಹೊಲದಲ್ಲಿ ಪೀಡನಾಶಕ ಅವಶೇಷಗಳನ್ನು ಬಳಸ್ತೇವೆ, ಏನು ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ ನಾವು, ಒಂದು ರೆಕಮೆಂಡೆಡ್ ಡೋಸೇಜ್ ಅಂತ ಕೊಟ್ಟಿರ್ತೀವಿ, ಈ ಬೆಳೆಗಳಿಗೆ ಇಷ್ಟು ಡೋಸೇಜ್ ಅನ್ನು ಹಾಕಿ ಅಂತ ಹೇಳ್ಬಿಟ್ಟು ಶಿಫಾರಸು ಮಾಡಿರ್ತೇವೆ. ಆದ್ರೆ ಕೆಲವೊಂದ್ಸಲ ಏನಾಗ್ತದೆ, ಹೆಚ್ಚಿನ ಇಳುವರಿ ಬರಲೋ ಅಥವಾ ಆ ಕೀಟಗಳ ಪೀಡೆಗಳಿಂದ ಸ್ವಲ್ಪ ಹಾವಳಿ ಕಡಿಮೆ ಆಗ್ಬಿಡ್ಲಿ ಅಂತ ಹೇಳಿ ಡೋಸೇಜ್ ಅನ್ನ ಹೆಚ್ಚು ಮಾಡಿ ಹೊಲಕ್ಕೆ ಬಳಸಿಬಿಡ್ತಾರೆ. ಹೌದು, ಇದರಿಂದ ಏನಾಗ್ತದೆ, ಆ ಪೀಡನಾಶಕಗಳ ಅವಶೇಷ ಅಂದರೆ ರೆಸಿಡ್ಯೂ ಕಂಟೆಂಟ್ ಅಂತ ಹೇಳ್ತೀವಿ ನಾವು, ಅವಶೇಷಗಳು ಉಳಿವಿಕೆ, ಎಸ್ ಉಳಿಕೆ ಆಹಾರದಲ್ಲಿ ಉಳಿದ್ಕೊಂಡು ಬಿಡ್ತದೆ. ಆವಾಗ ಅಂತ ಆಹಾರವನ್ನು ಮಾನವ ತಿಂತು ಡೇಲಿ ಡೇಲಿ ಬಳಸ್ತಾ ಹೋದಾಗ ಅದು ನಮ್ಮ ದೇಹದಲ್ಲಿ ಶೇಖರಣೆ ಆಗ್ತಾ ಹೋಗ್ತದೆ. ಇದು ಒಂದೇ ಸಲ, ಈಗ ನೀವು ಒಂದ್ಸಲ ತಿಂದ್ರಿ, ಎರಡು ಸಲ ತಿಂದ್ರಿ, ಇದು ಒಂದೇ ಸಲ ಎಕ್ಸ್ಪ್ರೆಸ್ ಆಗ್ಬಿಡೋದಿಲ್ಲ, ಬಟ್ ಕಂಟಿನ್ಯೂಸ್ ಅಕ್ಯುಮುಲೇಷನ್, ಅದನ್ನು ದಿನ ದಿನ ದಿನ ದಿನ ಬಳಸ್ತಾ ಹೋದಾಗ, ಅಂತಹ ತರಕಾರಿನೋ ಅಂತಹ ಕಾಯಿಪಲ್ಲೆನೋ ದಿನವೂ ಬಳಸ್ತಾ ಹೋದಾಗ ಆ ಅಂಶ ನಮ್ಮ ದೇಹದಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ, ಡೆಪಾಸಿಟ್ ಆಗ್ತಾ ಹೋಗ್ತದೆ. ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ದು ಇಮ್ಯುನಿಟಿ ಸಿಸ್ಟಮ್ ಯಾವಾಗ ಕಡಿಮೆ ಆಗುತ್ತೋ, ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಇಂತಹ ಅಂಶಗಳು ತಮ್ಮ ಪ್ರಭಾವವನ್ನು ಹೆಚ್ಚು ಬೀರಿ ರೋಗಕ್ಕೆ ತುತ್ತಾಗ್ತಿವೆ. ಹೌದೌದು, ಅಂತಂದ್ರೆ ಈಗ ಆಹಾರವನ್ನ ನೀವು ರೆಕಮೆಂಡ್ ಮಾಡೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರೈತ ಬಾಂಧವರು ಬಳಸಿದಾಗ ಅದನ್ನ ಬಳಸುವಂತಹ ಒಂದು ಸಂದರ್ಭದಲ್ಲಿ ಏನಾದರೂ ರೆಡ್ಯೂಸ್ ಮಾಡಕ್ಕೆ ಏನಾದ್ರು ಅವಕಾಶಗಳಿದೆವಾ? ಹೌದು, ಇದಕ್ಕೆ ನಾವು ಏನ್ ಮಾಡ್ಬೇಕು, ರೈತರಲ್ಲಿ ಸ್ವಲ್ಪ ಅವೇರ್ನೆಸ್ ಅಂತ ಏನು ಹೇಳ್ತೀವಿ, ಎಲ್ಲ ರೈತರಿಗೆ ಕರೆದ್ಬಿಟ್ಟು ಕ್ಯಾಂಪೇನ್ ಮಾಡಿಬಿಟ್ಟು ಈ ಪೀಡನಾಶಕಗಳಿಂದ ಆಗುವ ಪೀಡನಾಶಕಗಳ ಅವಶೇಷಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಅಂದ್ರೆ ಜಾಗೃತಿ ಮೂಡಿಸ್ಬೇಕು, ತಿಳುವಳಿಕೆ ಮೂಡಿಸ್ಬೇಕು. ಯಾವುದೇ ರೈತ ಬಾಂಧವರಲ್ಲಿ ತಿಳಿದುಕೊಂಡು ನಾನು ಹಾಕ್ತಿದ್ದೀನಪ್ಪ ಅಂತ ಇರಲ್ಲ, ಕೆಲವೊಂದ್ಸಲ ಏನಾಗ್ತದೆ ಗುರುತಿಲ್ದೇನೋ ಆಗುವಂಥ ಸಂದರ್ಭ ಇರ್ತದೆ. ಅವಾಗ ನಾವು ಸ್ವಲ್ಪ ರೈತ ಬಾಂಧವರನ್ನೆಲ್ಲ ಕರೆದ್ಬಿಟ್ಟು ಅವರಿಗೆ ಒಂದು ಕ್ಲಾಸ್ ಟೈಪ್, ಜಸ್ಟ್ ಕ್ಯಾಂಪೇನ್ ಟೈಪ್ ಮಾಡಿ, ಎಸ್ ಇದರಿಂದ ಇಷ್ಟಿಷ್ಟು ದುಷ್ಪರಿಣಾಮ ಆಗ್ತಾ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ನೀವು, ಡಾಕ್ಟರ್ಸರು ಹೇಳ್ತಾ ಇರ್ತಾರೆ ಕ್ಯಾನ್ಸರ್ ಪೇಷಂಟ್ಸ್ ಆರ್ ಡೇ ಬೈ ಡೇ ಇನ್ಕ್ರೀಸಿಂಗ್, ಕ್ಯಾನ್ಸರ್ ಪೇಷಂಟ್ಸ್ ಹೆಚ್ಚು ಹೆಚ್ಚು ಹೆಚ್ಚು ಆಗ್ತಾ ಇದ್ದಾರೆ, ಮಧುಮೇಹದ ರೋಗಿಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ, ಬಿಪಿ, ಮಧುಮೇಹ ರೋಗಿಗಳು, ಶುಗರ್ ಕಂಟ್ರೋಲ್ ಅಂತ ಏನು ಹೇಳ್ತೀರಿ, ಇದೆಲ್ಲ ಹೆಚ್ಚಾಗಲಿಕ್ಕೆ ಕಾರಣ ಇಂತಹ ವಿಷಪೂರಿತ, ನಾನು ಪೀಡನಾಶಕ ಅವಶೇಷ ಒಂದು ಉದಾಹರಣೆ ತಗೊಂಡೆ, ಹಾಗೆ ಅಲ್ಲಿ ಹಲವಾರು ಇದೆ. ಫಾರ್ ಎಕ್ಸಾಂಪಲ್, ಇಂದಿನ ದಿನಗಳಲ್ಲಿ ಹೆವಿ ಮೆಟಲ್ಸ್ ಅಂತ ಏನು ಹೇಳ್ತೀವಿ ನೀವು, ಭಾರ ಲೋಹಗಳು, ಇವು ಭಾರ ಟಾಕ್ಸಿಕ್ ಅಂದರೆ ವಿಷಕಾರಕವಾದಂಥವು. ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಕಾಯಿಪಲ್ಲೆ ನಾವು ಏನು ಬೆಳೀತಾರೆ, ಜನರಲ್ಲಿ ಕಾಯಿಪಲ್ಲೆನ ಈ ಡ್ರೈನೇಜ್ ವಾಟರ್ ಅಥವಾ ಕೊಳಚೆ ನೀರೇನು ಹೋಗ್ತಾ ಇರ್ತದೆ, ಕೆಲವೊಂದು ಅಂಥ ಪ್ರದೇಶದಲ್ಲೂ ಈ ಕಾಯಿಪಲ್ಲೆನ ಬೆಳೆದು ಬಿಡ್ತೀವಿ, ಹೌದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅದನ್ನು ತೊಗೊಂಡು ಮಾಡಿದಾಗ ಆ ಕೊಳಚೆ ನೀರಿನಲ್ಲಿ ಇರುವಂತಹ ಭಾರ ಲೋಹಗಳು, ಹೆವಿ ಮೆಟಲ್ಸ್, ಉದಾಹರಣೆಗೆ ಆರ್ಸೆನಿಕ್, ಕ್ಯಾಡ್ಮಿಯಮ್, ಲೆಡ್, ಮರ್ಕ್ಯುರಿ, ಇವೆಲ್ಲ ಸ್ವಲ್ಪ ದೇಹದ ಮೇಲೆ ಗಂಭೀರ, ಸ್ವಲ್ಪ ಅಂಶ ಇದ್ರೂ ಕೂಡ ಗಂಭೀರ ಪರಿಣಾಮ ಬೀರುವಂಥದ್ದು. ನಾವು ಅಂಥ ಕಾಯಿಪಲ್ಲೆಗಳನ್ನು ದಿನನಿತ್ಯ ಬಳಸ್ಕೊಳ್ತಾ ಹೋಗ್ತೇವೆ, ಆರೋಗ್ಯಕ್ಕೇನು ಚಲೋ, ಆದರೆ ಇದರಲ್ಲಿರುವ ವಿಷಪೂರಿತ ಅಂಶ ದೇಹದಲ್ಲಿ ಬಂದಾಗ ಇದರ ಪರಿಣಾಮ ಗಂಭೀರವಾಗಿರ್ತದೆ. ಅಂತಂದ್ರೆ ವಿಷಕಾರಕ, ಒಂದು ಮಲಿನಕಾರಕ ನೀರಿನಿಂದ ಬೆಳೆಯುವಂತಹ ಒಂದು ಆಹಾರಗಳು ವಿಷಕಾರಿಯಾಗಿರ್ತವೆ. ಜೊತೆಗೆ ಈಗ ತಾವು ಹೇಳಿದ್ರಿ ಈ ಪೋಷಕಾಂಶಗಳು ಕೂಡ ಇರ್ತವೆ ಆಹಾರದಲ್ಲಿ ಅಂತಂದ್ಬಿಟ್ಟು, ಅನಂತರ ಸೂಕ್ಷ್ಮಾಣು ಜೀವಿಗಳು ಏನಾದರೂ ಆಹಾರದಲ್ಲಿ ಇರ್ತಾವ ಅಂತ ಹೇಳ್ತೀರಿ? ಹೌದು, ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಸೂಕ್ಷ್ಮಾಣು ಜೀವಿಗಳು ಇವು ಯುಬಿಕ್ಯುಟಸ್ ಅಂದರೆ ಇವು ಎಲ್ಲ ಕಡೆ ಇರುವಂಥದ್ದು, ಗಾಳಿಯಲ್ಲಿ, ನೀರಿನಲ್ಲಿ, ಮಣ್ಣಿನಲ್ಲಿ, ಎಲ್ಲ ಕಡೆಗಳು ಸೂಕ್ಷ್ಮಾಣು ಜೀವಿಗಳು ಇದ್ದೇ ಇರ್ತವೆ. ಏನಾಗಿದೆ, 90-95% ಸೂಕ್ಷ್ಮಾಣು ಜೀವಿಗಳು, 1% ಸೂಕ್ಷ್ಮಾಣು ಜೀವಿಗಳು ಒಂದೇ ಲಾಭದಾರಿಕೆ ಆಗಿವೆ ಅಥವಾ ನ್ಯೂಟ್ರಲ್, ಏನು ಮಾಡದೆ ಸುಮ್ಮನೆ ತಟಸ್ಥವಾಗಿರುವಂತದ್ದು. ಹಾರ್ಡ್ಲಿ 5% ಲೆಸ್ ದೆನ್ 5% 5% ಕೆಳಗೆ ಸೂಕ್ಷ್ಮಾಣುಜೀವಿಗಳು ಹಾನಿಕಾರಕ ರೋಗ ತರುವಂತವು, ಫುಡ್ ಇನ್ಫೆಕ್ಷನ್, ಫುಡ್ ಪಾಯ್ಸನಿಂಗ್ ಏನಂತ ನಾವು ಇಂದಿನ ದಿನಗಳಲ್ಲಿ ಹೇಳ್ತೀವಿ. ಲೆಸ್ ದೆನ್ 5% ಆರ್ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸ್. ಇವು ಹೇಗೆ ಆಹಾರದಲ್ಲಿ ಪಾತ್ರ ವಹಿಸ್ತವೆ ಅಂತ ಹೇಳ್ತಾರೆ, ಏನು ಉಪಕಾರಿ ನಮಗೆ? ಓಕೆ, ಈಗ ಆಹಾರ ಪದಾರ್ಥನ ತಗೊಂಡ್ರೆ ಒಂದು ಆಹಾರದಲ್ಲಿರುವ ಪ್ರಮುಖ ಅಂಶ ಹಾಗೂ ನಾವು ಆಹಾರನ ಯಾವ ವಾತಾವರಣದಲ್ಲಿ ಇಟ್ಟಿದ್ದೇವೆ ಅನ್ನೋದ್ರ ಮೇಲೆ ಈ ಸೂಕ್ಷ್ಮಾಣುಜೀವಿಗಳು ಬೆಳ್ಕೊಂತ ಹೋಗ್ತವೆ. ಯಾಕೆಂದ್ರೆ ಯಾವುದೇ ಒಂದು ಆಹಾರದ ಮೇಲೆ ಸೂಕ್ಷ್ಮಾಣುಜೀವಿಗಳು ಬೆಳಿಬೇಕಂದ್ರೆ ಅಲ್ಲಿ ಅದಕ್ಕೆ ತೇವಾಂಶ ಫಸ್ಟ್ ಪ್ರಮುಖವಾಗಿ ತೇವಾಂಶ ಇರಬೇಕು. ಸ್ವಲ್ಪ ವೆಟ್ ಇತ್ತಂದ್ರೆ ನೀವು ನೋಡ್ಬೋದು, ಈಗ ಹಸಿ ಹಸಿ ಫ್ರೂಟ್ಸ್ ಸ್ವಲ್ಪ ಇತ್ತಂದ್ರೆ ಅಂಜೂರ ಹಣ್ಣು ತಗೊಳ್ತೀವಿ, ಅದ್ರ ಮೇಲೆ ಶಿಲೀಂಧ್ರ ಫಂಗಸ್ ಅಟ್ಯಾಕ್ ಆಗ್ಬಿಡ್ತದೆ. ಯಾಕೆ? ಸ್ವಲ್ಪ ನೀರಿನ ಅಂಶ ಅದಕ್ಕೆ ಸಿಕ್ಬಿಟ್ರೆ ಸಾಕು, ಆಮೇಲೆ ಬೂಸ್ಟ್ ಹಿಡ್ಕೊಂಡ್ಬಿಡ್ತದೆ, ಬೂಸ್ಟ್ ಹಿಡ್ಕೊಂಡ್ಬಿಡ್ತದೆ. ಈ ತೇವಾಂಶವನ್ನು ಬಿಟ್ಟು ಇನ್ನೊಂದು ಪ್ರಮುಖವಾದ ಅಂಶ ರಸಸಾರ, ನಾವೇನು pH ಅಂತ ಹೇಳ್ತೀವಿ, ಇದು ಆ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಸಹಾಯಕ ಆಗಿರ್ತವೆ. ಶಿಲೀಂಧ್ರ ಅಸಿಡಿಕ್ ಕಂಡೀಷನ್ ಅಂದ್ರೆ ಏನು, ನಾವು ಲೆಸ್ ದೆನ್ 7 ನ್ಯೂಟ್ರಲ್ಕ್ಕಿಂತ ಕೆಳಗಡೆ ಬಂದ್ರೆ ಇದು ರಸಸಾರ ಅಸಿಡಿಕ್ ಆಗಿದೆ ಅಂತ ಹೇಳ್ತೀವಿ. ಅಸಿಡಿಕ್, ಈ ಸಾಮಾನ್ಯವಾಗಿ ಹಣ್ಣುಗಳಲ್ಲಿ ಅಸಿಡಿಕ್ ಕಂಟೆಂಟ್ ಹೆಚ್ಚಿರುತ್ತೆ, ಅವಾಗ ಹಣ್ಣುಗಳಲ್ಲಿ ನಾವು ಶಿಲೀಂಧ್ರದ್ದು ನೀವೇನು ಬೂಸ್ಟ್ ಅಂತ ಕರೆದ ಅದ್ರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಅದೇ ನೀವು ರಸಸಾರ 7 ನ್ಯೂಟ್ರಲ್ ಅಥವಾ ಅದಕ್ಕಿಂತ ಹೆಚ್ಚಿದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ದುಂಡಾಣುಗಳು ಅಂತ ಹೇಳ್ತೀವಿ ನಾವು, ಆ ಬ್ಯಾಕ್ಟೀರಿಯಾದ ಸಂಖ್ಯೆ ಆಹಾರದಲ್ಲಿ ಹೆಚ್ಚಾಗ್ತಾ ಹೋಗ್ತವೆ. ಇದು ಅಷ್ಟೇ ಅಲ್ಲದೆ ಆಹಾರನ ನೀವು ಯಾವ ಪ್ರದೇಶದಲ್ಲಿ ಇಡ್ತೀರ, ಅಂದ್ರೆ ಸ್ವಚ್ಛವಾದ ಪ್ರದೇಶದಲ್ಲಿ ಇಟ್ಟರೆ ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಅಥವಾ ಅದು ಆಹಾರದ ಮೇಲೆ ಬೆಳೆಯುವಂಥದ್ದು ಪ್ರಮಾಣ ಕಡಿಮೆ ಇರ್ತದೆ. ಹೈಜೀನ್ ಕಂಡೀಷನ್ ಅನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಇಲ್ಲ ನೀವು ಸ್ವಲ್ಪ ಯಾವುದಾದ್ರೂ ಒಂದು ಹೈಜೀನ್ ಇಲ್ಲ, ವಾತಾವರಣ ಸರಿಯಾಗಿಲ್ಲ ಅಂತ ಪ್ರದೇಶದಲ್ಲಿ ಈ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹೆಚ್ಚಾಗಿರ್ತದೆ. ಯಾವುದೇ ತರ ತಗೊಳ್ರಿ, ಅಲ್ಲಿ ಬೇಕಾದ್ರೆ ನೀವು ಕೆಲವೊಂದು ಫುಡ್ಸ್ ಅಲ್ಲಿ ಕ್ಯಾಂಡ್ ಫುಡ್ಸ್ ಅಂತ ಹೇಳ್ತೀವಿ ನಾವು, ಅದರಲ್ಲಿ ಆಮ್ಲಜನಕನೇ ಇರಲ್ಲ, ಹೌದು, ಆದರೂ ಸಹ ಅಲ್ಲಿ ಬೆಳೆಯುವಂತಹ ಸೂಕ್ಷ್ಮಾಣುಜೀವಿಗಳು ಅದಾವ. ಕ್ಯಾಂಡ್ ಫುಡ್ಸ್ ಅಲ್ಲಿ ನಿಮ್ಗೆ ಎಸ್ಪೆಷಲಿ ಕ್ಲಾಸ್ಟ್ರೀಡಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ, ಆಮ್ಲಜನಕ ಇಲ್ಲದೇನು ಅದು ಬದುಕುವಂಥದ್ದು. ಹಾಗೂ ಈ ಕ್ಲಾಸ್ಟ್ರೀಡಿಯಂ ಅನ್ನೋ ದುಂಡಾಣು ಆ ದೇಹದೊಳಗೆ ಹೋದಾಗ ನಿಮಗೆ ಫುಡ್ ಪಾಯ್ಸನಿಂಗ್ ಅನ್ನೋ ಒಂದು ರೋಗ, ಕ್ಲಾಸ್ಟ್ರೀಡಿಯಂ ಬಾಟಲಿನಮ್ ಅಂತ ಹೇಳ್ತೀವಿ ನಾವು ಅದನ್ನ, ಅದೇ ವಾಂತಿ ಭೇದಿ ಹೀಗೆಲ್ಲ ಬರುತ್ತಲ್ಲ, ಇವೆಲ್ಲ ಸೂಕ್ಷ್ಮಾಣುಜೀವಿಗಳಂತ ಇಂದ ಬರುವಂತಹ ರೋಗಗಳು. ಅಂತಂದ್ರೆ ಈ ಸೂಕ್ಷ್ಮಾಣುಜೀವಿಗಳು ಎಲ್ಲಾ ಪ್ರದೇಶಗಳಲ್ಲಿ ಕಂಡು ಬರ್ತವೆ, ಎಲ್ಲಾ ಪ್ರದೇಶಗಳಲ್ಲಿ. ಫಾರ್ ಎಕ್ಸಾಂಪಲ್ ಈಶರ್ಷಿಯಾ ಕೊಲೈ, ಸ್ಟಪೆಲೋಕೋಕಸ್, ಸಾಲ್ಮೊನೆಲ್ಲ ಅನ್ನೋದು ಇದು ಮೊಟ್ಟೆ. ನೀವು ಮೊಟ್ಟೆ ಒಂದು ಸಲ ನೋಡಿದಾಗ ಕೆಂಪು, ಸ್ವಲ್ಪ ಕೆಂಪು ರೆಡ್ ಪಿಗ್ಮೆಂಟ್ ಅಂತ ಹೇಳ್ತೀವಿ ನಾವು, ಕೆಂಪು ಕಂಡ್ರೆ ಅದು ಇಟ್ ಈಸ್ ಡ್ಯೂ ಟು ಸಾಲ್ಮೊನೆಲ್ಲ ಬ್ಯಾಕ್ಟೀರಿಯಾ, ವಿಚ್ ಈಸ್ ಅಂದ್ರೆ ಯಾವ್ದು, ಇದು ಪ್ರಮುಖವಾಗಿ ಫುಡ್ ಇನ್ಫೆಕ್ಷನ್ ಮೊಟ್ಟೆಯಲ್ಲಿ ಮಾಡುವಂಥದ್ದು ಸಾಲ್ಮೊನೆಲ್ಲ ಅನ್ನೋದು. ಹಾಗೆ ಈಶರ್ಷ್ಯಾ ಕೊಲೆ ಅನ್ನೋದು ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ಇರುತ್ತೆ, ಕೊಲಿಫಾರ್ಮ್ಸ್ ಅಂತ ಹೇಳ್ತೀವಿ ನಾವು. ಈ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹೆಚ್ಚಾಗಬಾರ್ದು, ಒಂದು ಲೆವೆಲ್ ಅಲ್ಲಿ ಇರಬೇಕು. ಯಾವುದೇ ಆಹಾರ ಪದಾರ್ಥ ತಗೊಂಡ್ರೆ ಅದು ಸೂಕ್ಷ್ಮಾಣುಜೀವಿಗಳಿಂದ ಫ್ರೀ ಆಗಿದೆ ಅಂತ ಹೇಳಕ್ ಬರಲ್ಲ, ಸೂಕ್ಷ್ಮಾಣುಜೀವಿಗಳು ಇದ್ದೇ ಇರ್ತವೆ, ಆದ್ರೆ ಅದರ ಸಂಖ್ಯೆ ಇಷ್ಟು ಮೀರಬಾರದು. ಆ ನಮಗೆ ಸ್ಟ್ಯಾಂಡರ್ಡ್ಸ್ ಅನ್ನ FSSAI ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೊಟ್ಟಿರ್ತದೆ. ಇದು ಸೂಕ್ಷ್ಮಾಣುಜೀವಿಗಳಿಗಷ್ಟೇ ಅಂತಲ್ಲ, ಯಾವುದೇ ಒಂದು ಆಹಾರ ಪದಾರ್ಥ ತಗೊಂಡ್ರು ಯಾವುದೇ ಒಂದು ವಿಷಪೂರಿತ ಅಂಶ ಅಂತ ಹೇಳಿದೆ ನಾನು, ಪೆಸ್ಟಿಸೈಡ್ ರೆಸಿಡ್ಯೂ ಆಗಲಿ, ಹ್ಯಾವಿ ಮೆಟಲ್ಸ್ ಆಗಲಿ, ಏನು ಕೀಟನಾಶಕ ಅವಶೇಷ ಅಂತ ಹೇಳ್ತೀವೋ, ಇದಕ್ಕೆಲ್ಲ ಸ್ಟ್ಯಾಂಡರ್ಡ್ಸ್ MRL ಮ್ಯಾಕ್ಸಿಮಮ್ ರೆಸಿಡ್ಯೂ ಲೆವೆಲ್ ಯಾವುದೇ ಒಂದು ಆಹಾರದಲ್ಲಿ ಇಷ್ಟು ಲಿಮಿಟ್ವರೆಗೆ ಇದ್ದರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ, ಆ ಲಿಮಿಟ್ ಅನ್ನ ದಾಟಿದ್ರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅವಾಗ ನಾವು ಈ ಕೀಟನಾಶಕ ಅವಶೇಷಗಳು ಎಷ್ಟಿದೆ, ಈ ಭಾರ ಲೋಹಗಳು ಹೆವಿ ಮೆಟಲ್ಸ್ ಎಷ್ಟಿವೆ, ಅಥವಾ ಈ ಸೂಕ್ಷ್ಮಾಣುಜೀವಿಗಳು ಎಷ್ಟಿವೆ ಅಂತ ಕಂಡುಹಿಡಿಬೇಕಂದ್ರೆ ಆಹಾರ ಗುಣ ವಿಶ್ಲೇಷಣೆ ಮಾಡಲೇಬೇಕಾಗ್ತದೆ. ಹಾಗೆ ಇಂಥ ಪ್ರಯೋಗಾಲಯದ ಅವಶ್ಯಕತೆನೂ ಇರುತ್ತೆ. ಹಾಗೆಯೇ ಈಗ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಒಂದು ಅಧಿಕ ಆಗಬಾರ್ದು ಅಥವಾ ಕಡಿಮೆನೇ ಆಗಬಾರ್ದು ಅಂತ ಹೇಳ್ತೀವಿ, ಏನಾದರೂ ಹೆಚ್ಚಾದರೆ ಏನಾದರೂ ಎಫೆಕ್ಟ್ಗಳು ಆಹಾರದಲ್ಲಿ ಸೇವನೆ ಮಾಡಿದಾಗ ಏನಾದರೂ ಕಂಡು ಬರ್ತದೆ ಅಥವಾ ಕಡಿಮೆ ಆದಾಗ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀರಿ? ಈಗ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಆಹಾರದಲ್ಲಿ ಹೆಚ್ಚಾದಾಗ ಖಂಡಿತವಾಗಿಯೂ ಫುಡ್ ಪಾಯ್ಸನಿಂಗ್ ಅಥವಾ ಫುಡ್ ಇನ್ಫೆಕ್ಷನ್. ಫುಡ್ ಪಾಯ್ಸನಿಂಗ್ ಅಂದ್ರೆ ಸೂಕ್ಷ್ಮಾಣುಜೀವಿಗಳು ಕೆಲವೊಂದು ರಾಸಾಯನಿಕವನ್ನು ರಿಲೀಸ್ ಮಾಡುತ್ತೆ ಆಹಾರದಲ್ಲಿ, ಅಂತ ಆಹಾರ ಸೇವನೆ ಮಾಡಿದಾಗ ನಮಗೆ ವಾಂತಿ ಆಗೋದು ಅಥವಾ ಮಲ ವಿಸರ್ಜನೆ ಏನು ಹೇಳ್ತಿರೋ ವಾಂತಿ ಭೇದಿ ಆಗೋದು ಈ ಟೈಪ್ ಆಗುತ್ತೆ, ಅದನ್ನ ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ಫುಡ್ ಇನ್ಫೆಕ್ಷನ್ ಅಂದ್ರೆ ಆಹಾರದಲ್ಲೇ ಕೆಲವೊಂದು ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಅಲ್ಲೇ ಬೆಳ್ಕೊಂತ ಬೆಳ್ಕೊಂತ ಹೆಚ್ಚಾಗುತ್ತಾ ಹೋಗುತ್ತೆ, ಅಂತ ಆಹಾರ ತಿಂದಾಗೂ ನಮಗೆ ಫುಡ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಇದರ ಸಂಖ್ಯೆ ಒಂದು ಪ್ರಮಾಣದಲ್ಲಿ ಇದ್ರೆ ತೊಂದರೆ ಇಲ್ಲ, ಬಟ್ ಹೆಚ್ಚಾದರೆ ಅಂದರೆ ಏನು, ನಾವು ಹೈಜೀನ್ ಕಂಡೀಷನ್ ಅಂದರೆ ಕೊಳಚೆ ಪ್ರದೇಶದಿಂದ ಆಹಾರವನ್ನು ಮುಕ್ತವಾಗಿಟ್ಟಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆಗಿರ್ತದೆ. ಆಮೇಲೆ ತೇವಾಂಶ ಕಡಿಮೆ ಇರಬೇಕು. ಅದರಿಂದ ನಾವು ಫುಡ್ ಅನ್ನು ಡ್ರೈ ಮಾಡ್ತೀವಿ. ಯಾವುದೇ ಒಂದು ಆಹಾರ ಪದಾರ್ಥನ ತೇವಾಂಶ ಕಡಿಮೆ ಮಾಡಿಸಿ ಡ್ರೈಯಿಂಗ್ ಮಾಡಿದಾಗ ಅಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಕೆಲವೊಂದು ನೀವು ಉಪ್ಪಿನಕಾಯಿ ಎಲ್ಲ ಮಾಡ್ತಿರ್ತೀವಿ, ಅದರಲ್ಲೆಲ್ಲ ಸಾಲ್ಟ್ ಅಂತ ಹಾಕಿ ಉಪ್ಪು ಹಾಕ್ತೀವಿ. ಉಪ್ಪು ಯಾಕೆ ಹಾಕೋದಂದ್ರೆ ಉಪ್ಪು ಇದು ನೀರನ್ನು ಹೀರ್ಕೊಳ್ತದೆ. ನೀರನ್ನು ಹೀರ್ಕೊಂಡು ತೇವಾಂಶ ಕಡಿಮೆ ಆದಾಗ ಅಲ್ಲಿ ನಿಮಗೆ ಬ್ಯಾಕ್ಟೀರಿಯಾ ಅಥವಾ ಏನು ಸೂಕ್ಷ್ಮಾಣು ಜೀವಿಗಳಂತ ಹೇಳ್ತೀವೋ ಅಲ್ಲಿ ಬೆಳೆಯಕ್ಕೆ ಶಕ್ತಿ ಇರಲ್ಲ, ಬೆಳೆಯಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ ಅದ್ರ ಸಲುವಾಗಿ ನೀವು ಉಪ್ಪಿನಕಾಯಿ ಎಲ್ಲ ನೀವು ಹೆಚ್ಚಿನ ದಿವಸದಲ್ಲಿ ಬಳಸಿದ್ರು ಅದು ಹಾಳಾಗಲ್ಲ. ಬಿಕಾಸ್ ಆಫ್ ದೀಸ್ ಪ್ರಿಸರ್ವೇಟಿವ್ಸ್, ಉಪ್ಪು ಅಥವಾ ಸ್ಪೈಸಸ್ ಏನಂತ ಹೇಳ್ತೀವಿ ಅದನ್ನ ಹಾಕೋದ್ರಿಂದ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ನೋಡಿ, ನಮ್ಮ ರೈತ ಬಾಂಧವರು ಅಥವಾ ನಾವು ನಗರ ಪ್ರದೇಶದಲ್ಲಿ ಇಂತಹ ಒಂದು ಅಂಶಗಳನ್ನ ಗಮನಿಸೋದೇ ಇಲ್ಲ. ಏನೋ ಮಾರ್ಕೆಟ್ ಇಂದ ತರ್ತೀವಿ, ಕುಕ್ ಮಾಡ್ತೀವಿ, ತಿಂತೀವಿ, ಅದು ಎಫೆಕ್ಟ್ ಏನಾಗುತ್ತೆ? ಅದರಲ್ಲಿ ಪ್ರೋಟೀನ್ಗಳು ಎಷ್ಟಿದಾವೆ, ಮಿನರಲ್ಸ್ ಎಷ್ಟಿದಾವೆ, ಫ್ಯಾಟ್ ಎಷ್ಟಿದೆ, ಫೈಬರ್ ಎಷ್ಟಿದೆ, ಜೊತೆಗೆ ಈ ಸೂಕ್ಷ್ಮಾಣು ಅರಿವೇ ಇರೋದಿಲ್ಲ. ಅಂದ್ರೆ ಅಂತಂದ್ರೆ ಒಂದು ವೈಜ್ಞಾನಿಕ ಒಂದು ಭರಾಟೆಯಲ್ಲಿ ಹೇಗೆ ಹೋಗ್ತಾನೆ ಇದೀವಿ, ಬಹಳ ಮುಖ್ಯವಾದದ್ದು. ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಈ ಕಲಬೆರಕೆ ಅನ್ನೋದು ಬಹಳ ಎಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಅನಂತರ ಇದು ಹೇಗೆ ಅಂತ ಹೇಳ್ತೀರಿ ಕಲಬೆರಕೆ, ಆಹಾರ ಕಲಬೆರಕೆ? ಇಂದಿನ ದಿನದಲ್ಲಿ ಇದು ಒಂದು ಮಹತ್ವವಾದ ಚರ್ಚಿಸುವ ವಿಷಯ ಅಂತಾನೆ ಹೇಳ್ಬೋದು. ಗಂಭೀರ ವಿಷಯ, ಗಂಭೀರ ವಿಷಯ, ಭಾರಿ ಗಂಭೀರವಾದ ವಿಷಯ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಹಾರ ಕಲಬೆರಕೆ ಹೇಗೆ ನಡೀತದೆ ಅಂದ್ರೆ ಕೆಲವೊಂದ್ಸಲ ಉದ್ದೇಶಪೂರ್ವಕವಾಗಿ ನಡೀತದೆ, ಕೆಲವೊಂದ್ಸಲ ಅನ್ಇಂಟೆನ್ಷನಲಿ ಗುರುತು ಇಲ್ಲದೇನು ಆಹಾರ ಕಲಬೆರಕೆ ನಡೆಯುವ ಚಾನ್ಸ್ ಇರ್ತದೆ. ಈಗ ಉದ್ದೇಶಪೂರ್ವಕವಾಗಿ ನಡೆಸುವಂಥದ್ದು ಅಂದ್ರೆ ಲಾಭಕ್ಕೋಸ್ಕರನೋ ಅಥವಾ ಯಾವುದೋ ಒಂದು ಒಳ್ಳೆ ಕ್ವಾಲಿಟಿ ಆಹಾರದಲ್ಲಿ ಚೀಪ್ ಕ್ವಾಲಿಟಿ ಸಬ್ಸ್ಟೆನ್ಸಸ್, ಯಾವುದೋ ಒಂದು ಕಡಿಮೆ ಗುಣಮಟ್ಟದ ವಸ್ತುವನ್ನು ಬಳಸಿ ಅದೇ ತರ ಕಾಣುವ ಹಾಗೆ ಅದನ್ನ ಬಳಸಿ ಲಾಭಕ್ಕೂ ಬಳಸುದಿರ್ತದೆ. ಇದನ್ನ ಆಹಾರ ಕಲಬೆರಕೆ ಅಂತ ಹೇಳ್ತೇವೆ. ಈಗ ಇಂದಿನ ದಿನಗಳಲ್ಲಿ ಇದು ಸರ್ವಸಾಮಾನ್ಯ ಹೇಗಾಗಿದೆ ಅಂದ್ರೆ, ನೀವು ಉದಾಹರಣೆಗೆ ಚಾಪುಡಿ ತಗೊಂಡ್ರು ಕಸಕಡ್ಡಿ ಅದರಲ್ಲಿ ಹಾಕೋದು, ಒಣಗಿದ ಎಲೆಯನ್ನ ಹಾಕೋದು, ಸಕ್ಕರೆಯನ್ನ ತಗೊಂಡ್ರೆ ಅದರಲ್ಲಿ ಚಾಕ್ ಪೌಡರ್, ಬಿಳಿ ಸಕ್ಕರೆ ಚಾಕ್ ಪೌಡರ್ನ ಹಾಕಿ ಮಿಶ್ರಣ ಮಾಡೋದು, ಅಥವಾ ನೀವು ಯಾವುದು ತೊಗರಿ, ಇಂದಿನ ದಿನ ಏನು ತೊಗರಿಯ ಕಣಜ, ನಮ್ಮ ಈ ಕಡೆ ಗುಲ್ಬರ್ಗ ತೊಗರಿಯ ಕಣಜ ಅಂತ ಹೇಳ್ತೀವಿ, ತೊಗರಿ ಪಾಲಿಶ್ ಚೆಂದ ಕಾಣಲಿ, ಹಳದಿ ಆಗ ಕಾಣಲಿ ಅಂತ ಹೇಳ್ಬಿಟ್ಟು ಮೆಟರ್ನಿಲ್ ಯೆಲ್ಲೋ ಅಂತ ಒಂದು ಹಳದಿ ಬಣ್ಣದ ಕಲರ್ ಅನ್ನ ಆಡ್ ಮಾಡೋದು, ಅರಿಶಿನದಲ್ಲೂ ಇದು ಮೆಟರ್ನಿಲ್ ಯೆಲ್ಲೋ ಅಂತ ಕಲರ್ ಅನ್ನ ಆಡ್ ಮಾಡೋದು, ಶೈನಿಂಗ್ ಕಾಣಲಿ ಅಂತ, ಚೆನ್ನಾಗಿ ಕಾಣಲಿ, ತಗೊಳ್ಳಿಕ್ಕೆ ಪರ್ಚೇಸ್ ಹೆಚ್ಚಾಗಲಿ ಅಂತ ಹೇಳ್ಬಿಟ್ಟು ಮೆಟರ್ನಿಲ್ ಯೆಲ್ಲೋ ಅನ್ನೋ ಕಲರ್. ಇದನ್ನ ನಾವು ಹೇಗೆ ಕಂಡುಹಿಡಿಬಹುದು? ಈ ಹಳದಿ ಬಣ್ಣ ಮಾಡಿದಾಗ ತೊಗರಿ ಬೇಳೆನ ಸ್ವಲ್ಪ ನೀವು ಒಂದು ಗ್ಲಾಸ್ ವಾಟರ್ ಅಲ್ಲಿ, ಗ್ಲಾಸ್ ಅಲ್ಲಿ ನೀರು ಹಾಕಿ ಅದರಲ್ಲಿ ತೊಗರಿ ಬೇಳೆ ಹಾಕಿ ಸ್ವಲ್ಪ ಅದನ್ನ ಮಿಶ್ರಣ ಮಾಡಿದ್ರೆ ಈ ಮೆಟರ್ನಿಲ್ ಯೆಲ್ಲೋ ಅನ್ನೋ ಕಲರ್ ಅದರಲ್ಲಿ ಕ್ಲಿಯರ್ ಆಗಿ ಬಿಟ್ಟು ಹಳದಿ ಕಲರ್ ಹೊರಗಡೆ ಬಂದ್ಬಿಡುತ್ತೆ ನೀರಿನಲ್ಲಿ. ಅದರಿಂದ ನಾವು ಕ್ಲಿಯರ್ ಆಗಿ ಇದನ್ನ ಡಿಟೆಕ್ಟ್ ಕಂಡುಹಿಡಿಬಹುದು, ಮನೆಯಲ್ಲೂ ನಾವು ಸಹ ಇದನ್ನ ಕಂಡುಹಿಡಿಬಹುದು. ಅಷ್ಟೇ ಅಲ್ಲದೆ ನೀವು ಪ್ರಯೋಗಾಲಯದಲ್ಲಿ ಕಂಡುಹಿಡಿಬೇಕಂದ್ರೆ ಇಂಥ ತೊಗರಿ ಬೇಳೆನ ನೀರಿನಲ್ಲಿ ಮಿಶ್ರಣ ಮಾಡಿ ನಾವು ಸ್ವಲ್ಪ ಹೈಡ್ರೋಕ್ಲೋರಿಕ್ ಆಸಿಡ್ HCl ಅಂತ ಆಸಿಡ್ ಅದು, ಅದನ್ನ ಒಂದ್ ಎರಡು ಡ್ರಾಪ್ಸ್ ಹಾಕ್ಬಿಟ್ರೆ ಅಲ್ಲಿ ಗುಲಾಬಿ ವರ್ಣ ಬರ್ತದೆ. ಅವಾಗ ನಮಗೆ ಕ್ಲಿಯರ್ ಆಗಿ ಗುರುತಾಗ್ಬಿಡ್ತದೆ ಇದರಲ್ಲಿ ಮೆಟರ್ನಿಲ್ ಯೆಲ್ಲೋ ಅನ್ನೋ ಸಿಂಥೆಟಿಕ್ ಕಲರ್, ಯಾವುದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡುವಂತ ಕಲರ್ ಇದು, ಇಂತಹ ಕಲರ್ ಅನ್ನ ಆಡ್ ಮಾಡಿದ್ದಾರೆ ಅಂತ ಲ್ಯಾಬೊರೇಟರಿಲೂ ಕಂಡುಹಿಡಿಬಹುದಾಗಿದೆ. ಆಮೇಲೆ ಇಂದಿನ ದಿನಗಳಲ್ಲಿ ಸಮ್ಮರ್, ಈಗ ಮ್ಯಾಂಗೋ ಮಾವಿನ ಹಣ್ಣಿನ ಸೀಸನ್ನು, ಆಮೇಲೆ ವಾಟರ್ ಮಿಲನ್ ಅಂತ ಹೇಳ್ತೀವಿ ನೀವು, ಮಾವಿನ ಹಣ್ಣನ್ನ ಆರ್ಟಿಫಿಷಿಯಲ್ ರೈಪನಿಂಗ್ ಅಂದ್ರೆ ಪಕ್ವವಾಗಿರೋದಿಲ್ಲ, ಕಾಯಿರ್ತದೆ, ಬಟ್ ಅದು ಲಾಭ ಪಡೆದುಕೊಳ್ಳೋಕೆ ಇಳುವರಿ ಜಲ್ದಿ ತೆಗೆದುಕೊಂಡ್ಬಿಟ್ಟು ಅದನ್ನ ಆರ್ಟಿಫಿಷಿಯಲ್ ರೈಪನಿಂಗ್ ಮಾಡ್ಲಿಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಒಂದು ರಸಾಯನವನ್ನು ಬಳಸ್ತಾರೆ. ಇದು ಏನು ನಿಮ್ಗೆ ನೋಡ್ಲಿಕ್ಕೇನೋ ಚೆನ್ನಾಗಿ ಕಾಣುತ್ತೆ, ಹಣ್ಣುಗಳನ್ನು ಮಾಡ್ಲಿಕ್ಕೆ ಆರ್ಟಿಫಿಷಿಯಲ್ ರೈಪನಿಂಗ್ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಬಳಸಿ ಮಾಡ್ತಾರೆ. ಅವಾಗ ಗ್ರಾಹಕರು ಹೇಗೆ ಇದಕ್ಕೆ ಎಚ್ಚರಿಕೆ ವಹಿಸ್ಬೇಕಂದ್ರೆ, ನಾವು ಅಂತಹ ಹಣ್ಣನ್ನು ತಗೊಳ್ಳುವಾಗ ಫಸ್ಟ್ ಅದ್ರದ್ದು ಸ್ಮೆಲ್ ನೋಡ್ಬೇಕಾಗ್ತದೆ. ಯಾವಾಗ ಪಕ್ವ ಆದಾಗ ಪರಿಪೂರ್ವಕ ಸ್ಮೆಲ್ ಇರ್ತದೆ, ಸುವಾಸನೆ ಬೀರ್ತಾ ಇರ್ತದೆ ಮಾವಿನ ಹಣ್ಣನ್ನು ತಗೊಳ್ಕೊಳ್ರಿ. ಆಮೇಲೆ ಕಲರ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಈ ಆರ್ಟಿಫಿಷಿಯಲ್ ಸಿಂಥೆಟಿಕ್ ಕಲರ್ ಯೂಸ್ ಮಾಡಿದಾಗ ಎಲ್ಲದೂ ಒಂದೇ ತರ ಕಾಣುತ್ತೆ ನಿಮ್ಗೆ, ಒಂದೇ ತರ ಕಾಣುತ್ತೆ. ಹೌದು, ನ್ಯಾಚುರಲ್ ಆಗಿ ಮ್ಯಾಚುರ್ ಆಗಿದ್ರೆ ಅದು ಒಂದೇ ತರ ಕಾಣಲ್ಲ, ಒಂದ್ ಸ್ವಲ್ಪ ಹಸಿರೋ ಒಂದ್ ಸ್ವಲ್ಪ ಹಳದಿನೋ ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಬಟ್ ಸಿಂಥೆಟಿಕ್ ಕಲರ್ ಹಾಕಿದಾಗ ನಿಮ್ಗೆ ಎಲ್ಲಾ ಮಾವಿನ ಹಣ್ಣು ಒಂದೇ ಕಲರ್ ಚೆಂದ ಕಾಣುತ್ತೆ ನೋಡಲಿಕ್ಕೆ, ಬಟ್ ಸಾರ್ವ ಸಾಮಾನ್ಯ ಒಂದೇ ಕಲರ್ ಅಂತಂದ್ರೆ ಎಲ್ಲಾ ಗಿಡಗಳು ಒಂದೇ ಹಣ್ಣನ್ನ ಬಿಟ್ಟಿದ್ದಾವೆ ಅನ್ಕೋಬೇಕು, ಗುರುತಿಸಬೇಕು. ಆಮೇಲೆ ಇನ್ನೊಂದೇನಂದ್ರೆ ಈ ಮಾವಿನ ಹಣ್ಣು ನೀವು ಸ್ವಲ್ಪ ಜ್ಯೂಸ್ ಸ್ವಲ್ಪ ಕಟ್ ಮಾಡಿದಾಗ ಅದು ರಸ ಬರಬೇಕು, ಜ್ಯೂಸ್ ಬರಬಹುದು ಅಂದ್ರೆ ಅದು ನ್ಯಾಚುರಲ್ ಆಗಿ ಇದಾಗಿದೆ ಅಂತ. ಈ ಸಿಂಥೆಟಿಕ್ ಕಲರ್ ಹಾಕಿದಾಗ ನೀವು ಕಟ್ ಮಾಡಿದ್ರೆ ಗಟ್ಟಿ ಇರ್ತದೆ, ಜ್ಯೂಸ್ ಬರಲ್ಲ, ರಸ ಬರಲ್ಲ. ಹೀಗೆ ನಾವು ಗ್ರಾಹಕರು ಸ್ವಲ್ಪ ಎಚ್ಚರಿಕೆ ವಹಿಸಿ ಖರೀದಿ ಮಾಡುವಾಗ ಬಣ್ಣಕ್ಕೆ ಆಕರ್ಷಣೆಗೆ ಒಳಗಾಗದೆ ಸ್ವಲ್ಪ ಇದು ಇದೇ ಕಟ್ ಮಾಡಿ ಜ್ಯೂಸ್ ಕಂಟೆಂಟ್ ನೋಡಿ ಅದೇ ಸುವಾಸನೆ ಅದರದ್ದು ನೋಡ್ಬಿಟ್ಟು ಹೀಗೆ ಮಾಡಿ ನಾವು ಪರ್ಚೇಸ್ ಮಾಡ್ಬೇಕಾಗ್ತದೆ. ಆಮೇಲೆ ವಾಟರ್ ಮಿಲನ್ ಕಲ್ಲಂಗಡಿ ಹಣ್ಣು ತಗೊಂಡ್ರೆ ನೀವು ಸಿರಿಂಜ್ ಅನ್ನ ಬಳಸ್ಬಿಟ್ಟು ಸುಡಾನ್ ರೆಡ್ ಅನ್ನೋ ಕಲರ್ ನ ಇಂಜೆಕ್ಟ್ ಮಾಡ್ತಾರೆ, ಕೆಂಪು ಕಾಣಲಿ, ಕೆಂಪು ಕಾಣಲಿ ಅಂತ. ನೀವು ಕೊಯ್ದಾಗ ಅದು ಫುಲ್ ಕೆಂಪು ಕಾಣುತ್ತೆ, ಬಟ್ ಅದ್ರ ಟೇಸ್ಟ್ ನೋಡಿದ್ರೆ ಸ್ವೀಟೇ ಇರಲ್ಲ, ಸ್ವೀಟೇ ಇರಲ್ಲ. ಹೌದು ಹೌದು. ಹೀಗಾಗಿ ಇಂತಹ ಕಲಬೆರಕೆ ಸಿಂಥೆಟಿಕ್ ಕಲರ್, ಎಸ್ಪೆಷಲಿ ಮಿಟಾನಿಲ್ ಯೆಲ್ಲೋ, ಕ್ಯಾಲ್ಸಿಯಂ ಕಾರ್ಬೈಡ್, ಆಮೇಲೆ ನಾನು ಹೇಳಿದಾಗೆ ಸುಡಾನ್ ರೆಡ್, ಇವೆಲ್ಲ ಕಾರ್ಸಿನೋ ಜನಕ್ ಇನ್ ನೇಚರ್. ಅಂದ್ರೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಬರುವಂತಹ ಅಂಶಗಳು ಈ ಈ ಕಲರ್ ಇಂದ ಬರುತ್ತೆ. ಕಾರ್ಸಿನೋಜಿನಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಇಂಥ ಕಲರ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ, ಯೂಸ್ ಮಾಡಬಾರ್ದು. ಆದರೂ ಸಹ ಕೆಲವೊಂದ್ಸಲ ಲಾಭ ಹೆಚ್ಚು ಪಡೀಲಿಕ್ಕೆ, ತಮ್ಮದು ಪ್ರಾಡಕ್ಟ್ ಸೇಲ್ ಆಗಲಿ ಅಂತ ಹೇಳ್ಬಿಟ್ಟು ಇಂಥ ಸಿಂಥೆಟಿಕ್ ಕಲರ್ಸ್ ಅನ್ನ ಆಹಾರ ಕಲಬರಕೆ ಆಗಿ ಅಂತಂದ್ರೆ ತಗೊಳ್ಳುವಾಗ ಗ್ರಾಹಕರು ಕೆಲವೊಂದು ಅಂಶಗಳನ್ನ ಗಮನವಿಟ್ಟು ಈ ಕಲಬರಕೆಯನ್ನ ಆಗಿದೆ ಅನ್ನೋದು ಬಿಟ್ಟು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡೋದು ಉತ್ತಮ, ಖರೀದಿ ಮಾಡೋದು ಉತ್ತಮ. ಈಗ ಆಹಾರ ಗುಣ ವಿಶ್ಲೇಷಣೆ ಮಹತ್ವ ಯಾಕೆ ಮಾಡ್ಬೇಕಂತ ಹೇಳ್ತೀರಿ? ಇಷ್ಟೆಲ್ಲ ಕಷ್ಟಗಳಿದ್ದಾವೆ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಆಹಾರ ಅಂತ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತೆಲ್ಲ ಗಮನವನ್ನು ಇಟ್ಕೊಂಡಾಗ ಇದರ ಮಹತ್ವ ಹೇಗೆ ಇದನ್ನು ಮಾಡ್ಬೇಕಂತ ಹೇಳ್ತೀರಿ? ಗುಣ ವಿಶ್ಲೇಷಣೆ ಈ ಒಂದು ಆಹಾರವನ್ನು, ಆಹಾರ ಗುಣ ವಿಶ್ಲೇಷಣೆ ಎದಕ್ಕೆ ಮಾಡಬೇಕಾಗ್ತದೆ ಅಥವಾ ಇದರ ಏನು ಮಹತ್ವ ಏನಂತಂದರೆ, ಒಂದು ಆಹಾರದಲ್ಲಿ ಪೋಷಕಾಂಶಗಳು ಎಷ್ಟಿವೆ ಅಂತ ತಿಳಿದುಕೊಳ್ಬೇಕಂತ ಆಸಕ್ತಿಯಿಂದನೂ ಮಾಡ್ಬೋದು ಒಂದು. ಎರಡನೇದು ನಾನು ಹೇಳಿದಾಗೆ, ಮಾರುಕಟ್ಟೆಗೆ ನೀವು ಆಹಾರ ಪದಾರ್ಥನ ರಿಲೀಸ್ ಮಾಡ್ತೀರಾ ಅಂದರೆ, ಅಕಾರ್ಡಿಂಗ್ ಟು ಫುಡ್ ಲೇಬಲಿಂಗ್ ಆ್ಯಕ್ಟ್, ಅಕಾರ್ಡಿಂಗ್ ಟು FSSAI, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ನೀವು ಆಹಾರ ಪದಾರ್ಥದ ಒಳಗಡೆ ಎಷ್ಟು ಯಾವ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಮಾಡಬೇಕಾಗ್ತದೆ. ಆವಾಗ ನಾವು ಗುಣ ವಿಶ್ಲೇಷಣೆ ಮಾಡಬೇಕು. ಇಷ್ಟಲ್ಲೇ ಎಕ್ಸ್ಪೈರಿ ಡೇಟ್, ಯಾವುದೇ ಒಂದು ಆಹಾರ ಪದಾರ್ಥ ಇಷ್ಟು ದಿನಗಳ ಒಳಗೆ ಅದರ ಶೆಲ್ಫ್ ಲೈಫ್ ಅಂತ ಏನು ಹೇಳ್ತೀವಿ ನಾವು, ಜೀವಿತಾವಧಿ. ಎಸ್, ಜೀವಿತಾವಧಿ, ಇಷ್ಟು ದಿವಸವರೆಗೆ ಇದನ್ನು ತಿನ್ನಬಹುದು, ಎಕ್ಸ್ಪೈರಿ ಡೇಟ್ ಅನ್ನು ಮೆನ್ಷನ್ ಮಾಡಬೇಕಾಗ್ತದೆ. ಅದನ್ನು ಮಾಡಬೇಕಂದ್ರೆ ನಾವು ಆಹಾರ ಗುಣ ವಿಶ್ಲೇಷಣೆ ಮಾಡಲೇಬೇಕಾಗ್ತದೆ ಇದು. ಆಮೇಲೆ ಇಷ್ಟಲ್ಲದೆ ರಫ್ತು, ಹೊರದೇಶಕ್ಕೆ ರಫ್ತು ಮಾಡೋದಾದ್ರೆ, ಈಗ ಎಲ್ಲ ಬೇರೆ ಬೇರೆ ಯುರೋಪಿಯನ್ ಕಂಟ್ರೀಸ್ದು ಅವ್ರದೇ ಒಂದು ಸ್ಟ್ಯಾಂಡರ್ಡ್ಸ್ ಇದೆ. ಈಗ ನಮ್ಮಲ್ಲಿ ಹಾಗೆ ನಾನು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿದ್ನೋ, ಅದು ನಮ್ಮ ಸ್ಟ್ಯಾಂಡರ್ಡ್ಸ್. ಹಾಗೆ ಹೊರ ದೇಶದಲ್ಲಿ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್, ಅಮೆರಿಕನ್ ಸ್ಟ್ಯಾಂಡರ್ಡ್ಸ್, ಆ ದೇಶಗಳದ ಸ್ಟ್ಯಾಂಡರ್ಡ್ಸ್ ಬೇರೆನೇ ಇದೆ. ಆವಾಗ ಆ ಸ್ಟ್ಯಾಂಡರ್ಡ್ಸಿಗೆ, ಅಂದರೆ ಫಾರ್ ಎಕ್ಸಾಂಪಲ್ ಕೀಟನಾಶಕ ಔಷಧಿಗಳನ್ನು ತಗೊಂಡ್ರೆ, ಇಲ್ಲಿ ಯಾವುದೇ ಒಂದು ಪದಾರ್ಥದಲ್ಲಿ ಇಷ್ಟು PPM ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್ ಇಷ್ಟು ಪ್ರತಿಶತಕ್ಕಿಂತ ಹೆಚ್ಚು ಆಗಬಾರ್ದು ಅಂತ ಇರುತ್ತೆ. ಆ ಕಂಟ್ರಿಗೆ ನಾವು ಅದನ್ನು ಹೊರದೇಶಕ್ಕೆ ರಫ್ತು ಮಾಡಬೇಕಂದ್ರೆ ಆಹಾರ ಗುಣ ವಿಶ್ಲೇಷಣೆ ಮಾಡಲೇಬೇಕಾಗ್ತದೆ. ಇಲ್ಲಾಂದರೆ ಆ ಹೊರದೇಶದವರು ತಗೊಳ್ಳೋದೇ ಇಲ್ಲ, ತಗೊಳ್ಳೋದಿಲ್ಲ, ಇದರಲ್ಲಿ ಕೀಟನಾಶಕ ಅವಶೇಷಗಳು ಹೆಚ್ಚಿದೆ ನಾವು ತಗೊಳ್ಳೋದಿಲ್ಲ. ಹೀಗೆ ನೀವು ರಫ್ತು ಮಾಡಬೇಕಾದ್ರೂ ಆಹಾರ ಗುಣ ವಿಶ್ಲೇಷಣೆ ಮಹತ್ವದ ಆಗಿರುತ್ತೆ. ಸ್ಥಳೀಯ ಮಟ್ಟದಲ್ಲಿ ಏನಾದರೂ ಗುಣ ವಿಶ್ಲೇಷಣೆ ಮಾಡ್ಕೊಳ್ಳಿಕ್ಕೆ ಲ್ಯಾಬೊರೇಟ್ರಿಗೆ ಹೋಗಲೇಬೇಕಾದ್ರೆ ಮನೆ ಒಂದು ವಾತಾವರಣದಲ್ಲಿ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಏನಾದ್ರು ಅವಕಾಶಗಳಿದಾವೆ ದಿನಬಳಕೆ ವಸ್ತುಗಳನ್ನು? ಆಹಾರ ಗುಣ ವಿಶ್ಲೇಷಣೆ ನೀವು ಪ್ರಮುಖವಾದ ಪೋಷಕಾಂಶಗಳನ್ನ ವಿಶ್ಲೇಷಣೆ ಮಾಡ್ತೀರಾ ಅಥವಾ ವಿಷಪೂರಿತ ಅಂಶ ಎಷ್ಟಿದೆ ಅಥವಾ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಎಷ್ಟಿದೆ ಅಂತ ಹೀಗೆ ಆಹಾರ ಗುಣ ವಿಶ್ಲೇಷಣೆ ಮಾಡ್ತೀರಾ ಅಂದ್ರೆ, ಇದಕ್ಕೆ ಕೆಲವೊಂದು ಉಪಕರಣಗಳ ಅವಶ್ಯಕತೆ ಇದ್ದೇ ಇರುತ್ತೆ. ಈಗ ಭಾರಲೋಹ, ಹ್ಯಾವಿ ಮೆಟಲ್ಸ್ ಅಥವಾ ಎಲಿಮೆಂಟ್ಸ್ ಅಂತ ಹೇಳ್ತೀರಾ, ಇದನ್ನ ನಾವು ಅನಲೈಸ್ ಮಾಡ್ಬೇಕಂದ್ರೆ ಮೊದಲಿನ ಕಾಲದಲ್ಲಿ ಫ್ಲೇಮ್ ಪೆಟ್ರೋಮೀಟ್ರಿ ಯೂಸ್ ಮಾಡ್ತಿದ್ರು, ಆಮೇಲೆ AS ಅಟಾಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪ್ ಸ್ಪೆಕ್ಟ್ರೋಮೀಟರ್ ಅಂತ ಯೂಸ್ ಮಾಡಿದ್ರು. ಅದರ ಹೈಯರ್ ವರ್ಷನ್ ICP-OS, ಈಗ ICP-MS ಇಂಡಕ್ಟಿವ್ಲಿ ಕಪಲ್ಡ್ ಪ್ಲಾಸ್ಮಾ ಮಾಸ್ ಸ್ಪೆಕ್ಟ್ರೋಮೀಟರ್ ಅನ್ನೋ ಒಂದು ಉಪಕರಣ. ಇದು ನಿಮಗೆ ಎಷ್ಟೇ ಕಡಿಮೆ ಲೆವೆಲ್ ಇದ್ರು, ಟ್ರೇಸ್ ಲೆವೆಲ್ ಅನಲೈಸಿಸ್ ಅಂತ ಹೇಳ್ತೀವಿ, ಭಾರಲೋಹ ಹೆವಿ ಮೆಟಲ್ ಆಹಾರದಲ್ಲಿ ಕಡಿಮೆ ಪ್ರಮಾಣದಲ್ಲಿದ್ದರೂ ಇದನ್ನು ಡಿಟೆಕ್ಟ್ ಮಾಡಿ ಹೇಳುವಂಥ ಒಂದು ಉಪಕರಣ. ಇದಕ್ಕೆ ಕೆಲವಾದ ಕಂಡೀಷನ್ಸ್, ಟೆಂಪರೇಚರ್, ಉಷ್ಣಾಂಶ ಇಷ್ಟೇ ಇರಬೇಕಾಗ್ತದೆ, ಕೆಲವೊಂದು ರಾಸಾಯನಿಕಗಳನ್ನು ಬಳಸಿ ನಾವು ಇದು ಇಷ್ಟು ಭಾರಲೋಹ ಇದೆ ಆಹಾರದಲ್ಲಿ ಅಂತ ಡಿಟೆಕ್ಟ್ ಮಾಡಬೇಕಾಗ್ತದೆ. ಆದರೆ ಸಲ ನಾನು ಏನು ಹೇಳೋದಂದ್ರೆ, ಇಲ್ಲಿ ಮನೆಯಲ್ಲಿ ಇಂತಹ ವಿಶ್ಲೇಷಣೆ ಮಾಡೋದು ಸ್ವಲ್ಪ ಕಷ್ಟಕರದಾಯಕವಾಗಿದೆ, ಯಾಕೆಂದ್ರೆ ಇಂತಹ ಉಪಕರಣದ ಅವಶ್ಯಕತೆ ಇರ್ತದೆ, ಇಂತಹ ಇನ್ಸ್ಟ್ರೂಮೆಂಟ್ಸ್ನ ಅವಶ್ಯಕತೆ ಇರ್ತದೆ. ಹಾಗಾಗಿ ಆಹಾರನ ಪ್ರಯೋಗಾಲಯದಲ್ಲಿ ಗುಣ ವಿಶ್ಲೇಷಣೆ ಮಾಡೋದು ಬಹಳ ಮುಖ್ಯವಾದ ಸಾಧ್ಯವಾದಷ್ಟು ಗ್ರಾಹಕರು ಅಥವಾ ರೈತ ಬಾಂಧವರು ಈ ಸಿಂಪರಣೆಯನ್ನು ಕಡಿಮೆ ಮಾಡೋದು ಮತ್ತು ಇಲ್ಲಿ ಒಂದು ಶುದ್ಧ ನೀರಿನಿಂದ ಬೆಳೆಯುವಂತಹ ಒಂದು ಒಂದು ಕೆಲಸವನ್ನು ಮಾಡಬೇಕು. ಹೌದು. ಜೊತೆಗೆ ಈಗ ನೀವು ಈ ಪೀಡಿನಾಶಕ ಅವಶೇಷಗಳ ಭಾರಲೋಹಗಳು ಅಂತ ಹೇಳಿದ್ರಿ, ಏನಿದು ಮಹತ್ವ ಅಂತ ಹೇಳ್ತೀರಿ ಭಾರಲೋಹಗಳದು? ಈಗ ಆಹಾರವನ್ನು ತೆಗೆದುಕೊಂಡ್ರೆ ವಿಷಪೂರಿತ ಔಷಧಗಳು ಬಹಳಷ್ಟಿವೆ. ಇದು ಒಂದು ಥರದ್ದು, ಅದರಲ್ಲಿ ಪೀಡನಾಶಕ ಅವಶೇಷ, ಪೆಸ್ಟಿಸೈಡ್ ರೆಸಿಡ್ಯೂ ಅಥವಾ ಭಾರಲೋಹಗಳು, ಹೆವಿ ಮೆಟಲ್ಸ್, ಇದು ಒಂದು ವಿಧ ವಿಷಪೂರಿತ ಅಂಶ ಆಗಲಿಕ್ಕೆ ಆಹಾರದಲ್ಲಿ. ಇದರ ಮಹತ್ವ ಏನಂದ್ರೆ, ಈಗ ನಾವು ಎಕ್ಸಾಂಪಲ್ ರಾಯಚೂರು ಏರಿಯಾದಲ್ಲೇ, ಸರೌಂಡಿಂಗ್ ಏರಿಯಾದಲ್ಲೇ ತಗೊಂಡ್ರೆ, ಈ ಯಾದಗಿರಿ ಡಿಸ್ಟಿಕ್ ಅಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ ಕೆಲವೊಂದು ನೀರು ಆರ್ಸೆನಿಕ್ ಕಂಟೆಂಟ್ ಇಂದ ವಿಷಪೂರಿತವಾಗಿದೆ. ಇವನ್ನು ಕುಡಿಯೋ ನೀರು ಸಹ ಗ್ರೌಂಡ್ ವಾಟರ್ ಫ್ಲೋರೈಡ್ ಎಲ್ಲ ಕೂಡ, ಫ್ಲೋರೈಡ್ ಆಯ್ತು, ಆರ್ಸೆನಿಕ್ ಕಂಟೆಂಟ್ ಆಯ್ತು, ಲೆಡ್ ಕಂಟೆಂಟ್ ಆಯ್ತು, ಹೀಗೆ ಕುಡಿಯುವ ನೀರು ಸಹ ವಿಷಪೂರಿತವಾಗಿವೆ ಕೆಲವೊಂದು ಸಲ. ಆದ್ದರಿಂದ ನಾವೇನು ಮಾಡಬೇಕಾಗ್ತದೆ, ಇಂತಹ ವಾಟರ್ ಆಗಲಿ ಏನು ನೀರಿನ ಸ್ಯಾಂಪಲನ್ನು ಪ್ರಯೋಗಾಲಯದಲ್ಲಿ ಮಾಡಿ ಅದರಲ್ಲಿ ಎಷ್ಟು ಆರ್ಸೆನಿಕ್ ಕಂಟೆಂಟ್ ಇದೆ ಅದನ್ನು ನಾವು ವಿಶ್ಲೇಷಿಸಬಹುದಾಗಿದೆ. ಇಲ್ಲಿ ಟೋಟಲ್ ಆಗಿ ನಾನು ಹೇಳಬೇಕೇನೆಂದರೆ, ಆಹಾರವನ್ನು ಗುಣವಿಶ್ಲೇಷಣೆ ಮಾಡಿ ಅದರಲ್ಲಿ ಎಷ್ಟು ವಿಷಪೂರಿತವಾದ ಅಂಶವಿದೆ ಅಂತ ಕಂಡುಹಿಡಿಯೋದು ಬಹಳ ಮಹತ್ವದ ಸಂಗತಿಯಾಗಿರುತ್ತೆ. ಈ ಒಂದು ಆಹಾರವನ್ನು ಬೆಳೆಯೋರಿಗೆ ಮತ್ತು ಆಹಾರವನ್ನು ಬಳಸುವವರಿಗೆ ಈ ಒಂದು ಗುಣಮಟ್ಟದ ಒಂದು ಬಗ್ಗೆ ಅಥವಾ ಗುಣವಿಶ್ಲೇಷಣೆ ಬಗ್ಗೆ ಒಂದು ಕ್ರೋಢೀಕೃತವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಆಹಾರ ಬೆಳೆಯೋರು ರೈತ ಬಾಂಧವರಲ್ಲಿ ಹೇಳಬೇಕಂದ್ರೆ, ರೈತ ಬಾಂಧವರು ಯಾರು ಉದ್ದೇಶಪೂರ್ವಕವಾಗಿ ಏನನ್ನು ಮಾಡಲ್ಲ. ಕೆಲವೊಂದ್ಸಲ ತಪ್ಪಾಗಿ ಏನು ಹೇಳದ್ನಲ್ಲ ನಾನು, ಈಗ ಪೀಡನಾಶಕಗಳ ಅವಶೇಷಗಳ ಬಳಕೆ ಹೆಚ್ಚು ಪ್ರಮಾಣದಲ್ಲಿ ಆಗಿ ಇಂಥ ಅವಶೇಷಗಳು ಆಹಾರದಲ್ಲಿ ಶೇಖರಣೆ ಆಗುವ ಸಂಭವ ಇರುತ್ತದೆ. ಅವಾಗ ನಾವೇನು ಸ್ವಲ್ಪ ಜಾಗೃತಿಯಿಂದ ಇಷ್ಟೇ ಡೋಸೇಜ್ ಮಾಡಿದ್ರು ಆ ಪೀಡೆ ಹೋಗ್ತಾ ಇರ್ತದೆ, ಆ ಇನ್ಸೆಕ್ಟ್ ಆ ಪೆಸ್ಟ್ ಕಡಿಮೆ ಆಗ್ತಾ ಇರ್ತದೆ, ಅವಾಗ ಅದೇ ರೆಕಮೆಂಡೆಡ್ ಡೋಸೇಜ್ ಅನ್ನ ಬಳಸಬೇಕಾಗ್ತದೆ. ಇದು ರೈತ ಬಾಂಧವರಲ್ಲಿ ಸ್ವಲ್ಪ ಜಾಗೃತಿ ಅಂದ್ರೆ ಅವೇರ್ನೆಸ್ ಬಂದ್ರೆ ಇಂತಹ ಸಮಸ್ಯೆ ಪೀಡನಾಶಕಗಳ ಅವಶೇಷ ಏನು ಇಂದಿನ ದಿನಗಳೇನು ನಾವು ನೋಡ್ತಾ ಇದ್ದೇವೆ ಅದನ್ನ ಕಡಿಮೆ ಮಾಡಬಹುದು ಒಂದು. ಆಮೇಲೆ ಈಗ ಗ್ರಾಹಕರು ಒಂದು ಸಲ ಕಾಯಿಪಲ್ಲೆಯನ್ನು ಸಾಮಾನ್ಯವಾಗಿ ತೆಗೆದುಕೊಂಡು ಕೂಡಲೇ ಎಲ್ಲಾದರೂ ವಾಶ್ ಮಾಡ್ತಾರೆ, ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ಒಳ್ಳೆ ಸ್ವಚ್ಛವಾದ ನೀರಿನಲ್ಲಿ ವಾಶ್ ಮಾಡಿ ನೀವು ಕುದಿಸಿ ಚೆನ್ನಾಗಿ ಕುದಿಸಿದಾಗ ಆಲ್ಮೋಸ್ಟ್ ಎಲ್ಲ ಪ್ರತಿಶತ ಏನು ನೀವು ಪೆಸ್ಟಿಸೈಡ್ ರೆಸಿಡ್ಯೂ ಅಂತ ಏನು ಹೇಳ್ತೀವಿ ಅವನ್ನೆಲ್ಲ ಹೋಗ್ಬಿಡ್ತವೆ. ಅದಕ್ಕೆ ನಾ ಏನು ಹೇಳೋದು, ಗ್ರಾಹಕರಲ್ಲಿ ಆಹಾರವನ್ನು ತೆಗೆದುಕೊಂಡಾಗ ಸ್ವಚ್ಛತೆಯಿಂದ ಸ್ವಚ್ಛವಾದ ನೀರಿನಲ್ಲಿ ಯಾವುದೇ ಕಾಯಿಪಲ್ಲೆ ತೊಗೊಂಡಿರಲಿ ಯಾವುದೇ ಆಹಾರ ಪದಾರ್ಥ ತೊಗೊಂಡಿರಲಿ ಕ್ಲೀನ್ ಆಗಿಬಿಟ್ಟು ಹೈಜಿನಿಕ್ ಕಂಡೀಷನ್ನಲ್ಲಿ ನಾವು ಅಂಥ ಆಹಾರನ ಬಳಸಿದಾಗ ಇಂತಹ ವಿಷಪೂರಿತ ಏನು ನಾವು ಕಂಟೆಂಟ್ಸ್ ಅಂತ ಹೇಳ್ತೀವೋ ಅದರಿಂದ ಮುಕ್ತವಾಗಬಹುದು, ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗ್ತದೆ. ಆಮೇಲೆ ನಾನು ಹೇಳಿದಾಗ ಗ್ರಾಹಕರು ಖರೀದಿಸುವಾಗ ಈಗ ಹೇಳಿದೆ ಮಾವಿನಿಂದು ಜ್ಯೂಸ್ ಕಂಟೆಂಟ್ ಸ್ವಲ್ಪ ನೋಡಬೇಕಾಗ್ತದೆ, ಅದು ರೈಪ್ನಿಂಗ್ ಆಗಿದೆಯೋ ಇಲ್ಲ ಕಲರ್ ಮೇಲೆ ಸ್ವಲ್ಪ ನೋಡಬೇಕಾಗ್ತದೆ ಅಥವಾ ಅದರದ್ದು ವಾಸನೆ ನೋಡಿಬಿಟ್ಟು ನೋಡಬೇಕಾಗ್ತದೆ. ಹೀಗೆ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಏನು ಆಹಾರ ಪದಾರ್ಥವನ್ನು ಖರೀದಿಸುವಾಗ ಎಕ್ಸ್ಪೈರ್ ಡೇಟು ಕೆಲವೊಂದು ಅಂಗಡಿಯಲ್ಲಿ ಎಕ್ಸ್ಪೈರ್ ಡೇಟ್ ಶೆಲ್ಫ್ ಲೈಫ್ ಆಗೋಗಿರುತ್ತೆ, ಅದನ್ನೆಲ್ಲ ನಾವು ನೋಡಿಕೊಂಡು ಖರೀದಿ ಮಾಡಿದಾಗ ಇಂತಹ ಬರುವ ಅಥವಾ ಏನು ರೋಗಗಳಿಂದ ನಾವು ದೂರ ಇರಬಹುದು. ಹೌದು, ಅಂತಂದ್ರೆ ನಾವು ಬದುಕುವುದೇ ಆಹಾರದ ಮೇಲೆ. ಆಹಾರದ ಗುಣಮಟ್ಟ ಕೆಟ್ಟೋಯ್ತು ಅಂತಂದ್ರೆ ಆರೋಗ್ಯ ಕೆಟ್ಟೋಗ್ತದೆ, ಆರೋಗ್ಯ ಕೆಟ್ಟೋದಾಗ ನಮ್ಮ ಒಂದು ಉತ್ಪಾದನಾ ಸಾಮರ್ಥ್ಯ ಕೂಡ ಕೆಟ್ಟೋಗ್ತದೆ, ನಾವು ರೋಗಗಳಿಗೆ ತುತ್ತಾಗ್ತೀವಿ. ಒಂದು ಏನಾಗ್ತದೆ, ನಾವು ಒಂದು ಆರೋಗ್ಯವಾದಂತಹ ಒಂದು ಬದುಕನ್ನ ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಈ ರೀತಿಯಾಗಿ ಆಹಾರ ಒಂದು ದೈನಂದಿನ ಜೀವನದಲ್ಲಿ ಅಥವಾ ಪ್ರತಿಯೊಂದು ಜೀವಿಗೆ ಒಂದು ಮುಖ್ಯವಾದಂತಹ ಒಂದು ಅಂಶನೇ ಹೇಳಬಹುದು. ನೀವು ಹೇಳಿದ ಹಾಗೆ ರೈತ ಬಾಂಧವರು ಈ ಎಲ್ಲ ಅಂಶಗಳನ್ನು ಗಮನಿಸಿ, ಜೊತೆಗೆ ಬಳಕೆದಾರರಾಗಿರ್ಬೋದು ಅಥವಾ ಈ ಒಂದು ಆಹಾರವನ್ನು ಮಾರುವಂತಹ ವ್ಯಾಪಾರಸ್ಥರಾಗಬೇಕು, ಜೊತೆಗೆ ಈ ಒಂದು ಎಲ್ಲರ ಸ್ವಾಸ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಈ ಎಲ್ಲರ ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದ ಒಳ್ಳೆ ಆಹಾರವನ್ನು ಖರೀದಿ ಮಾಡಲಿ ಮಾರಲಿ, ಜೊತೆಗೆ ರೈತ ಬಾಂಧವರು ಸಹ ಕಡಿಮೆ ಶಿಫಾರಸು ಮಾಡಿದಂಥ ಪ್ರಮಾಣಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇವುಗಳನ್ನು ಸಿಂಪರಣೆ ಮಾಡದೆ ಒಂದು ಆರೋಗ್ಯಕರವಾದಂಥ ಬದುಕನ್ನು ನಡೆಸಲಿ. ಇಷ್ಟೆಲ್ಲ ಮಾಹಿತಿಯನ್ನು ರೈತ ಬಾಂಧವರಿಗೆ ಒದಗಿಸಿಕೊಟ್ರಿ, ಆ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಾಗರಾಜಂ ನಾಯಕ್ ಅವರ ಎಲ್ಲ ರೈತ ಬಾಂಧವರ ಪರವಾಗಿ ಹಾಗೂ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೂ ಧನ್ಯವಾದಗಳು. ಇದುವರೆಗೆ ಆಹಾರ ಗುಣ ವಿಶ್ಲೇಷಣೆಯ ಮಹತ್ವ ಕುರಿತು ತಜ್ಞರಾದ ಡಾ ನಾಗರಾಜ್ ಎಂ ನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್,

ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸುತ್ತೂರು ಜಾತ್ರಾ ಮಹೋತ್ಸವದ ಸಿಂಹಾವಲೋಕನ ಫೆಬ್ರವರಿ 3 ಸೋಮವಾರ ಬೆಳಗ್ಗೆ 8:30 ರಾಜ್ಯವ್ಯಾಪಿ ಜಾಲದಲ್ಲಿ, ಮಧ್ಯಾಹ್ನ 3:30 101.3 ಎಫ್ಎಂ ಬೆಂಗಳೂರು ಆಕಾಶವಾಣಿಯಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದ ಸಿಂಹಾವಲೋಕನ. ಇದು ಜನವರಿ 20